ಆಯೋಜಿಸಲಾಗಿದೆ. ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲಿದ್ದಾರೆ ಎಂದು ಕಾರ್ಮಿಕ ಅಧಿಕಾರಿಗಳು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಹೆಸರು ನಾಮಕರಣಕ್ಕೆ ಕೇಂದ್ರಕ್ಕೆ ಶಿಫಾರಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಈವರೆಗೆ ಶೇಕಡಾ 70% ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪೂರ್ಣ. ಕೆರೆಗಳ ಸಂರಕ್ಷಣೆ ಮೂಲಕ ಅಂತರ್ಜಲ ವೃದ್ಧಿ, ರಾಜ್ಯ ಸರ್ಕಾರದಿಂದ ವೈಜ್ಞಾನಿಕ ಯೋಜನೆಗಳ ಜಾರಿ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ, ಜನರ ಸಂಕಷ್ಟ ಪರಿಹಾರಕ್ಕೆ ಮುಂದಾಗುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. The cross to outside off, this time albeit on a fuller length. Charani did not move her feet but threw her bat at it with purpose, with intent, with vehemence, but it seemed. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಚೀಚಿ ಚೀಚಿ, ಏನ್ ಗಬ್ಬನ ಆತ? ಏನಪ್ಪ ನಿಮ್ಮನೆ ಪಿಟ್ಟುಗುಂಡಿ ತುಂಬೋಗಿದ್ಯಾ? 3 ವರ್ಷಕ್ಕೊಂದ್ಸಾರಿ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ನ ಡಿ ಸ್ಲಜ್ ಮಾಡಿಸ್ಬೇಕಪ್ಪ. ಮಲ ಮಿಶ್ರಿತ ಕೊಳಚೆ ನೀರು ಅಂತರ್ಜಲವನ್ನ ಸೇರ್ದೆ ಇರೋ ಹಾಗೆ ನೋಡ್ಕೋಬೇಕು, ಇಲ್ಲಾಂದ್ರೆ ಈ ಕಲುಷಿತ ನೀರನ್ನ ಕುಡಿದು ಜನ ಜಾನುವಾರುಗಳು ಕಾಯಿಲೆಗೆ ತುತ್ತಾಗ್ತವೆ. 3 ವರ್ಷಕ್ಕೊಮ್ಮೆ ಡಿ ಸ್ಲಜ್ ಮಾಡಿಸಿ ಹಾಗೂ ಜಲಮೂಲಗಳನ್ನು ಸುರಕ್ಷಿತವಾಗಿಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಅಯ್ಯಯ್ಯೋ, ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ. ಮರಗಳ ಮರೆಯಲ್ಲಿ, ಗೋಡೆ ಮೇಲೆ, ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು. ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ, ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ. ನಾವು ಸಾರ್ವಜನಿಕರು ಅವುಗಳ ಬಳಕೆನ ಮಾಡ್ಕೋಬೇಕಪ್ಪ. ಸ್ವಚ್ಛತೆಯಡೆಗೆ ನಮ್ಮ ನಡಿಗೆ, ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಪ್ರಕಟಣೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:52 ಆಗ್ತಾ ಇದೆ. ಇನ್ನು ಮುಂದೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ಪಂದ್ಯ 2025 ಕೊಲಂಬೋ ನಗರದ ಆರ್ ಪ್ರೇಮದಾಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ನಿಮ್ಗಂತೂ ಟೈಮ್ ಪಾಸ್ ಆಗೋದು ಗೊತ್ತಾಗುದಿಲ್ಲ, ಅಬ್ಬ ಅನ್ಸೋ ಮಾಹಿತಿನೂ ಇದೆ. ಯಾವ ವಿಚಾರದ ಬಗ್ಗೆ ಹೇಳ್ತೀನಿ ಅಂದ್ರೆ ಈ ಒಂದು ಹಾಡಿನ ಬಳಿಕ ಗೊತ್ತಾಗುತ್ತೆ. ಮುಗಿದರೆ ನಟರಾಜ ಸರ್ವಿಸ್, ಪಂಚರ್ ಆದರೆ ನಟರಾಜ ಸರ್ವಿಸ್. ನವರು ಕೈಕೊಟ್ಟು ಹೋದರೆ ಸೂರ್ಯ ಮುಳುಗೊಗಳಿಗೆ ನಟರಾಜ ಸರ್ವಿಸ್. ಶಿಸ್ತಾಗ್ ನೈಟಿ ಕೊಡ್ತು ನಟರಾಜ ಸರ್ವಿಸ್. ಚಪ್ಲಿ ಸ್ವಲ್ಪ ಕೆಲ್ಸ ಕೊಡ್ತಾ ವಯಸ್ಸಾದ್ರೂ ನಗ್ ನಗ್ತ ನಡ್ಕೊಂಡೆ ಸಾಗು ಸುತ್ತಮುತ್ತ ಖಾಲಿ ಎಳೆಯೋರವ್ರೆ ಜೊತೆಗಿದ್ದೆ ಸ್ಕೆಚ್ಚು ಹಾಕುತ್ತಾರೆ ಯಾರನ್ನು ನಂಬೇಡ ನಿನ್ನೇ ಯಾವಾಗ್ಲೂ ಕಾಲೆಡ್ಕೊಂಡು ಹೋಯ್ತಾ ಇರು ಸರ್ವಿಸ್ ಪಂಚರ್ ಆದರೆ ನಟರಾಜ ಸರ್ವಿಸ್ ಒಬ್ಬರು ಕೈ ಕೊಟ್ಟು ಹೋದರೆ ಸೂರ್ಯ ಮುಳುಗೋ ಕಡೆಗೆ ನಟರಾಜ ಸರ್ವಿಸ್ ಸುಸ್ತಾಗಿ 90 ಪಡೆದು ನಟರಾಜ ಸರ್ವಿಸ್ ಚಪ್ಲಿಕ್ ಸ್ವಲ್ಪ ಕೆಲಸ ಕೊಡ್ತಾ ಯಸ್, ನಾವಿವತ್ತು ಹೋಗ್ತಾ ಇರುವಂತಹ ವಿಶೇಷವಾದಂತಹ ಆದ್ರೆ ನಮ್ಮ ಕಡೆಗೆ ವಿಚಿತ್ರ ಅಂತ ಅನ್ನಿಸುವಂತಹ ಒಂದು ವಿಶೇಷ ವಿಚಾರ ಏನಂದ್ರೆ ನಾವಿವತ್ತು ಮಾತಾಡ್ತಾ ಇದೀವಿ ರೂಬಿ ಬ್ರಿಟಲ್ ಸ್ಟಾರ್ ನ ಬಗ್ಗೆ. ಅಂದ್ರೆ ಬ್ರಿಟಲ್ ಸ್ಟಾರ್ ಫಿಶ್ ಇದನ್ನ ಒಫಿಯೋಡರ್ಮಾ ರೂಬಿಕ್ಯುಲಮ್ ಅಂತ ಹೇಳಿ ಕರೀಲಾಗುತ್ತೆ. ಈ ಒಂದು ಜೀವಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ತುಂಬಾ ತುಂಬಾ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈ ಒಂದು ವಿಶೇಷವಾದಂತಹ ಜೀವಿಗೆ ಕಣ್ಣು, ಮೆದುಳು, ಹೃದಯ ಏನೂ ಇಲ್ಲ. ಇದು ವಿಶೇಷವಾದಂತಹ ಸಮುದ್ರ ಜೀವಿ. ಅರೆ, ಕಣ್ಣಿಲ್ಲ, ಮೆದುಳಿಲ್ಲ, ಹೃದಯ ಇಲ್ಲ, ಹೇಗ್ರಿ ಬರುತ್ತಿದೆ ಅಂದ್ರೆ ಹೀಗೆ ಬದುಕ್ತಾ ಇದೆ. ಹೇಗೆ, ನಾನ್ ನಿಮ್ಗೆ ತಿಳಿಸ್ತೀನಿ. ಇನ್ನೊಂದು ವಿಶೇಷತೆ ಏನ್ ಗೊತ್ತಾ, ಈ ಬ್ರಿಟಲ್ ಸ್ಟಾರ್ಗಳು ಆಳವಾಗಿರೋ ಸಮುದ್ರದಲ್ಲಿ ಲಕ್ಷಾಂತರ ವರ್ಷಗಳಿಂದ ರಾಜ್ಯಭಾರ ಮಾಡ್ತಾನೆ ಇದೆ ಅಂತಾನೆ ಹೇಳ್ಬೇಕು. ಅಂತಹ ಜೀವಿಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ. ಸಖದಾದ ಮಾಹಿತಿ ನಿಮ್ಮನ್ನ ಬಂದು ತಲುಪತ್ತೆ. ನಿಮಗೇನಾದರೂ ಈ ಒಂದು ಬ್ರಿಟಲ್ ಸ್ಟೋರ್ ನ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಹಂಚ್ಕೋಬಹುದು. 9480901013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ. तुझे तक तक तक तकते रहना, तेरी बक बक बक सुनते रहना, काम काज सब भूल भुला के तेरे पीछे पीछे चलते रहना. ये तो है वेस्ट ऑफ टाइम, लव इज अ वेस्ट ऑफ टाइम, प्यार प्यार वेस्ट ऑफ टाइम, ये लव इज वेस्ट ऑफ टाइम. जीवन में कर ले बेस्ट ऑफ टाइम, करना है बेस्ट ऑफ टाइम. आई वांट टू वेस्ट माय टाइम, आई लव दिस बेस्ट ऑफ टाइम. पचहत्तर पार मिरर वा देखे बत्तीस बार हम अपना बाल बनाए आठ मरतबा कपड़ा चेंज किए हम भर भर बोतल बढ़िया सेंट लगाए सजते रहे संवरते रहे किया ना कोई भी काम आज समझ में आ गया भैया लव इज वेस्ट ऑफ टाइम फिर भी सोच लिया हूँ मन में एक बार तो इस जीवन में जब से उथल पुथल है मनमा कैसी है ये फीलिंग कैसे बताए बैठे बैठे बिना बात मुस्काए क्या है माजरा कुछ भी समझ न आए मन करे मन करे कि चोर चोर चिल्लाए आज समझ में आ गया भैया लव इज वेस्ट ऑफ टाइम फिर भी सोच लिया हूँ मन में एक बार तो इस जीवन में कर ले वेस्ट ऑफ टाइम करना है वेस्ट ऑफ टाइम आई वांट टू वेस्ट माय टाइम आई लव दिस वेस्ट ऑफ टाइम ದಶಕದ ಚಂದದ ಗೀತೆಗಳು ಮನಸ್ಸು ತುಂಬಿ ಹೃದಯ ಮರಳಿಸಿದ ಹಾಡುಗಳು ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಪರವಶಗೊಳಿಸಿದ ಪ್ರೇಮ ಗೀತೆಗಳು ತರಲೆ ತುಂಟಾಟ ಕಚಗುಳಿ ಹಾಡುಗಳು ಒಟ್ನಲ್ಲಿ ಆರ್ಜೆ ಮೆಚ್ಚಿನ ಗೀತೆಗಳು ನಿಮ್ಮದು ಆಗಬಹುದು ಇಲ್ಲಿ ಚಂದನವನದಲ್ಲಿ ಚಂದನವನ ಪ್ರತಿ ಮಧ್ಯಾಹ್ನ 1:20 ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಫಾರ್ ಯುವರ್ಸ್ ರಾಮ ರಾಮ ರಾಮ ರಾಮ ರಾಮ ಇಸ್ ಅ ಕಾಚೆ ಬಯಲಲ್ಲು ಇವರಿಬ್ರು ದೆನ್ನೆರಳು ದುರ್ಗೊಟ್ಕೊಂಡು ನೋಡ್ತಿದ್ವು ಕೇಡಿಕಂಗಳು ಅಳಿಯನ್ನ ಟೈಮಲ್ಲಿ ರಿಸ್ಕ್ ಜಾಸ್ತಿ ಲೈಫ್ ಅಲ್ಲಿ ಹೆಣ್ಣು ಒಲಿದವಳೆ ಒಪ್ಪವಳೆ ಹಿಡಿ ಹಾದಿಯ ಸರಿದಾರಿಯ ಸಚ್ ಅ ಸಾಂಗ್. ಈಗಷ್ಟೇ ಕೇಳ್ಕೊಂಡು ಬಂದ್ವಿ ನಾವೆಲ್ಲ ಜೊತೆಯಾಗಿದ್ವಿ ಸಂಧ್ಯಾ ರಾಗ ಕಾರ್ಯಕ್ರಮದಲ್ಲಿ ನಿಮ್ಮ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬ್ರಿಟಲ್ ಸ್ಟಾರ್ಗಳ ಬಗ್ಗೆ ಮಾತಾಡ್ತಿದ್ವಿ. ಈ ಒಂದು ಬ್ರಿಟಲ್ ಸ್ಟಾರ್ಗಳು ನಕ್ಷತ್ರ ಮೀನುಗಳನ್ನ ಹೋಲುವಂತಹ ಜೀವಿಗಳು, ಆದರೆ ಇದು ನಕ್ಷತ್ರ ಮೀನಲ್ಲ. ಆಗ್ಲೇ ಹೇಳಿದೆ ನಾನು ನಿಮ್ಗೆ, ಇದಕ್ಕೆ ಕಣ್ಣಿರಲ್ಲ, ಮೆದುಳಿರಲ್ಲ, ಹೃದಯನೂ ಇರಲ್ಲ ಅಂತ. ಇದಕ್ಕೆ ಕೇಂದ್ರದಲ್ಲಿ ತಟ್ಟೆಯಾಕಾರದ ದೇಹ ಇದೆ, ಅದಕ್ಕೆ ಹೊಂದಿಕೊಂಡಿರೋ ಹಾಗೆ 5 ತೆಳುವಾಗಿರುವಂತಹ ಮುಳ್ಳುಗಳಿಂದ ಕೂಡಿರುವಂತಹ ತೋಳುಗಳಿರುತ್ತೆ. ಈ ತೋಳುಗಳ ಸಹಾಯದಿಂದಾನೆ ಬ್ರಿಟಲ್ ಸ್ಟಾರ್ ಸಮುದ್ರದಲ್ಲಿ ತೇಲೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಹಳ ವಿಚಿತ್ರ ಸಂಗತಿ ನಾನು ಆಗ್ಲೇ ಹೇಳಿದ್ದು, ಹೌದು, ಮೆದುಳಿಲ್ಲ, ಕಣ್ಣಿಲ್ಲ, ಹೃದಯ ಇಲ್ಲ, ಆದ್ರೂ ಹೇಗ್ರಿ ಬದುಕುತ್ತೆ ಅಂದ್ರೆ ನಿಮ್ಗೆ ನೆನಪಿರಬೇಕು, ಸಾಗರದಾಳ ಅಂತ ಹೇಳ್ತಿದೆ, ಬೆಳಕಿನಿಂದ ತಲುಪುತ್ತೆ, ಕತ್ತಲೆ ಮತ್ತೆ ಒತ್ತಡ ಬಹಳ ಹೆಚ್ಚೇ ಇರುತ್ತೆ, ಶೀತದ ವಾತಾವರಣ ಕೇಳಲೇಬೇಡಿ. ಮತ್ತೆ ಹೇಗಪ್ಪ ಯಶಸ್ವಿಯಾಗಿ ಬಳಕುತ್ತೆ ಅಂದ್ರೆ, ಈ ಒಂದು ಜೀವಿಗಳು ಪೋಷಕಾಂಶಗಳನ್ನ ಮರುಬಳಕೆ ಮಾಡೋದ್ರಲ್ಲಿ ಬಹಳ ಎತ್ತದ ಕೈ, ಹಾಗಾಗಿ ಸಾಗರ ಪರಿಸರ ವ್ಯವಸ್ಥೆಯನ್ನ ಕೂಡ ಕಾಪಾಡುವುದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಲಾಗುತ್ತೆ. ತಜ್ಞರು ಈ ಒಂದು ಬ್ರಿಟಲ್ ಸ್ಟಾರ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಏನು ಎತ್ತ, ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಈ ಹಾಡುಗಳ ಬಳಿಕ. ನಿಮ್ಮ ಸಂದೇಶಕ್ಕೆ ನಮ್ಮ ಸಂದೇಶ ಪೆಟ್ಟಿಗೆ ಮುಕ್ತ ಆಗಿದೆ. ಹೇಗಿದೆ ಕಾರ್ಯಕ್ರಮ, ಹೇಗಿದೆ ಹಾಡು, ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾ ಬ್ರಿಟಲ್ ಸ್ಟಾರ್ಗಳ ಬಗ್ಗೆ ತಿಳಿಸಿ 9480901013ಕ್ಕೆ ಬರಲಿ ನಿಮ್ಮ ವಾಟ್ಸ್ಆಪ್ ಸಂದೇಶ. अगर हो तो भूल जाओ हमें, तुम्हें भुलाने में शायद मुझे जमाना लगे, जमाना लगे, जमाना लगे, तुम्हें भुलाने में मुझे जमाना ವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ. ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ. ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ. ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ. ಬ್ರಿಟಲ್ ಸ್ಟಾರ್ಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದೀವಿ ನಾವು. ಎಸ್, ಇದೊಂದು ವಿಚಾರದ ಬಗ್ಗೆ ಹೇಳಲೇಬೇಕು ಅಂದ್ರೆ ಇದು ವಿಕಸನಗೊಂಡದ್ದು ಸುಮಾರು 480 ಮಿಲಿಯನ್ ವರ್ಷಗಳ ಹಿಂದೆ ಅಂತ ಹೇಳಿ ತಜ್ಞರು ಕಂಡು ಹಿಡಿದಿದ್ದಾರೆ. ಎಲ್ಲಿದೆ ಸಮುದ್ರ ದಾಳದ ಯಾವ ಯಾವ ಜಾಗದಲ್ಲಿ ಕಂಡು ಬರುತ್ತೆ ಅಂದ್ರೆ ಭೂಮಿಯ ಎಷ್ಟೋ ಬೇರೆ ಬೇರೆ ಭಾಗಗಳಲ್ಲಿ ನಾವಿದನ್ನ ಕಾಣಬಹುದು. ಐಲ್ಯಾಂಡ್ ಇಂದ ಹಿಡಿದು ಟ್ಯಾಸ್ಮೇನಿಯಾದವರೆಗೆ ಕೂಡ ನಾವಿದರ ಒಂದು ವಿಸ್ತಾರವಾದಂತಹ ಜಾಗವನ್ನ ಕಾಣಬಹುದಾಗುತ್ತೆ. ಎಸ್ಪೆಷಲಿ ಬೇರೆ ಬೇರೆ ಕಡೆ ವಲಸೆ ಹೋಗೋದಕ್ಕೆ ಸಾಧ್ಯ ಆಗುವುದಿಲ್ಲ ಕೆಲವೊಂದು ಜೀವಿಗಳಿಗೆ, ಆದರೆ ಇಲ್ಲಿರುವಂತಹ ಆಳ ಸಮುದ್ರದ ಜೀವಿಗಳಲ್ಲಿ ಒಂದಾಗಿರುವಂತಹ ಈ ಒಂದು ಬ್ರಿಟಲ್ ಸ್ಟಾರ್ಗಳು ಲಕ್ಷಾಂತರ ವರ್ಷಗಳ ಕಾಲ ನಿಧಾನವಾಗಿ ಸಾಗ್ತಾ ಇರೋದ್ರಿಂದ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ತಮ್ಮ ವ್ಯಾಪ್ತಿಯನ್ನ ವಿಸ್ತಾರ ಮಾಡಿದೆ ಅಂತ ಹೇಳಲಾಗುತ್ತೆ. ತಮ್ಮೊಳಗಿಡುವಂತಹ ಪೋಷಕಾಂಶಗಳನ್ನ ಬಹಳ ನಿಧಾನವಾಗಿ ಬಳಸಿಕೊಳ್ಳುತ್ತೆ ಕಣ್ರಿ ಇದು. ಹಾಗಾಗಿ 1 ವರ್ಷಕ್ಕೂ ಹೆಚ್ಚು ಕಾಲ ಜೀವಂತವಾಗಿರುವುದಕ್ಕೆ ಸಾಧ್ಯವಾಗುತ್ತೆ ಇರುವಂತಹ ಪೋಷಕಾಂಶದಲ್ಲೇ. ಅನೇಕ ದೂರ ಪ್ರದೇಶಗಳಲ್ಲಿರುವಂತಹ ಈ ಒಂದು ಬ್ರಿಟಲ್ ಸ್ಟಾರ್ಗಳ ನಡುವಿನ ಸಂಪರ್ಕವನ್ನ ಸಾಗರದಾಳದ ಸೂಪರ್ ಹೈವೇ ಅಂತಾರೆ ತಜ್ಞರು ಕರೆದಿದ್ದಾರೆ ಅಂದ್ರೆ ಗೊತ್ತಾ ನಿಮ್ಗೆ? ಬಹಳ ಹಂಚಿ ಹೋಗಿದೆ ಇದು, ಬಹಳ ರೀತಿಯಲ್ಲಿ ವಿಶೇಷವಾಗಿ ವಿಕಸನಗೊಂಡಿದೆ ಎಲ್ಲಾ ನಿಜ. ಅಲ್ಲದೆ ಇವುಗಳ ವಿಶೇಷತೆ ಏನು ಮತ್ತೆ ಇವುಗಳು ಎಲ್ಲಿ ಸರಿಸುಮಾರವಾಗಿ ಕಾಣಸಿಗುತ್ತೆ ಅಂತ ನೋಡಿದ್ರೆ ಒಂದು ಹಾಡಿನ ನಂತರ ಮಾತಾಡ್ತೀನಿ, ವಿಚಾರವನ್ನ ನಿಮಗೆ ಹೇಳ್ತೀನಿ. ಬೋಲ್ನಾ ರಹತೀ ಹೋ. ಬೇಸಿಗೆಯಲ್ಲಿ ಮೆಲ್ಲಗೆ ಬೀಸುವ ತಂಗಾಳಿಯಂತೆ ಆತಾ ಹೈ ಚಂದ್ರಮಾ ರಾತ ಆಧಿ ರಹ ನ ಜಾಯೆ ತೇರಿ ಮೇರಿ ಬಾತ್ ಆಧಿ ಮುಲಾಕಾತ್ ಆಧಿ. ಚುಮು ಚುಮು ಚಳಿಯಲ್ಲಿ ಬೆಚ್ಚನೆಯ ಕಾವಿನಂತೆ ಝಡಿ ಮಳೆಗೊಂದು ಬಿಡುವು ಕೊಟ್ಟು ಇಣುಕಿದ ಬಿಸಿಲಿನ ಝಳದಂತೆ ಕುಛ ಮಹಕೆ ಹುವೆ ಸೆ ರಾಜ್ ಹೈ. ಎಲ್ಲ ಕಾಲಕ್ಕೂ ಹಿತವೆನಿಸುವ ಬಾಲಿವುಡ್ ನ ಬೊಂಬಾಟ್ ಹಳೆಯ ಹಾಡುಗಳು. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ. ಇದು ಪ್ರತಿ ಮನದ ನೆನಪಿನ ಯಾನ. ಯಾದೋಂ ಕಿ ಬಾರಾತ್ ಯಾದೋಂ ಕಿ ಬಾರಾತ್ ನಿಕ್ಲಿ ಹೈ ಆಜ್ ದಿಲ್ ಕೆ ದ್ವಾರೆ. ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಅಸ್ಮೈಲೇ ಅಬ್ಜಲ್ ಯಾಯಾ ಬೋಲೇ ಸಂಭಲಿಗೆ ಸೆಯೋ ದುನಿಯಾ ಮಾನ್ನಿ. Haji, I want to tell you the way you should say it, and that's the right way. Haji, you want to say it, believe it, cause all people say it the right way. Haji, I want to tell you the way you should say it, and that's the right way. Haji, kolina somvara shanivara kuyangilla. Haji, Haji, vara vappattu ildange poojenu madangilla. Haji, Haji, ಬಳಿಕೆ ನೋಡಿ ಪ್ರೀತಿ ಹುಟ್ಟಲ್ಲ, ಕಾಲ ನೋಡಿ ತಾಯಿ ಹೇರಲ್ಲ, ಯಾಗ ನೋಡಿ ಯಾರು ಸಾಯಲ್ಲ, ಹಿಂಗಂತ ಹಿಂಗಂತ ಏನೇನು ಅಂತಾರಲ್ಲ. ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು. ಊರಿ ಕೋಳಿನ ಸೋಮವಾರ ಶನಿವಾರ ಕೊಯ್ಯಂಗಿಲ್ಲ. ವಾರ ಒಪ್ಪತ್ತು ಇಲ್ದಂಗೆ ಪೂಜೆ ಮಾಡಂಗಿಲ್ಲ. ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಹಾಜಿ ಹಾಜಿ ವಾರ ಒಪ್ಪಕ್ಕು ಇಲ್ದಂಗೆ ಪೂಜರು ಮಾಡಂಗಿಲ್ಲ ಹಾಜಿ ಹಾಜಿ ಬೆಳಿಗ್ಗೆ ನೋಡಿ ಪ್ರೀತಿ ಹುಟ್ಟಲ್ಲ ಹಾಲ ನೋಡಿ ತಾಯಿ ಹೆರಲ್ಲ ಜಾಗ ನೋಡಿ ಯಾರು ಸಾಯಲ್ಲ ಹಂಗಂತ ಹಿಂಗಂತ ಏನೇನು ಅಂತಾರಲ್ಲ ಹೋಗ್ಲಿ ಬಿಡು ಹಾಜಿ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅಂತ ಹೇಳಿ ಈ ಒಂದು ರೂಬಿ ಬ್ರಿಟಲ್ ಸ್ಟಾರ್ಗಳು ತಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡುವುದಕ್ಕೆ ಬಂದರೆ, ನಾನಾಗ್ಲೇ ಹೇಳದಲ್ಲ, ಅದರ ಹತ್ರ ಐದು ಕರಿಯಾಗಿರುವಂತಹ ಒಂದು ತೋಳುಗಳ ರೀತಿಯಲ್ಲಿ ಇರುವಂತಹ ಆ ಒಂದು ತಮ್ಮ ತೋಳನ್ನ ನೀಟಾಗಿ ಬಿಟ್ಟು ಬಿಡುತ್ತೆ. ಕಾಲಕ್ರಮೇಣವಾಗಿ ಆ ತೋಳುಗಳು ಗ್ರೋ ಆಗುತ್ತೆ. ಅಬ್ಬಾ ಅಂತ ಅನ್ಸುತ್ತ? ಹೌದು, ನಿಜವಾಗ್ಲೂ ಇದರ ಪುನರುತ್ಪತ್ತಿ ಸಾಮರ್ಥ್ಯದ ಬಗ್ಗೆ ವಾಹ್ ಅಂತ ಹೇಳಬೇಕು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಇದು ಯಾವ ಆಹಾರವನ್ನ ಸೇವಿಸುತ್ತೆ ಅನ್ನೋದು ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಇರುವಂತಹ ಪ್ರಶ್ನೆ. ಈ ಒಂದು ಬ್ರಿಟಲ್ ಸ್ಟಾರ್ಗಳು ಈ ತಮಗೆ ಬೇಕಾಗಿರುವಂತಹ ಸತ್ತ ಜೀವಿಗಳ ಆಹಾರ ಅಥವಾ ಸಮುದ್ರದ ಮೇಲ್ಗಡೆ ತೇಲ್ತಾ ಇರುತ್ತಂತಲ್ಲ, ಆ ಒಂದು ಕೋಶಗಳನ್ನ ತಿಂದು ಬದುಕುತ್ತೆ. ಹಾಗಾಗಿನೇ ನಾನಾಗ್ಲೇ ಹೇಳಿದ್ದು, ಸಮುದ್ರದ ಪರಿಸರ ವ್ಯವಸ್ಥೆಯನ್ನ ಕಾಪಾಡುವುದಕ್ಕೆ ಬ್ರಿಟಲ್ ಸ್ಟಾರ್ಗಳ ಒಂದು ಕೊಡುಗೆ ಕೂಡ ಅನನ್ಯವಾಗಿದೆ ಅಂತ. ಒಂದು ಮೀಟರ್ ಸುತ್ತಳತೆಯಲ್ಲಿ ಏನಾದ್ರು ನೀವು ನೋಡ್ತೀರಾ ಅನ್ನೋದಾದ್ರೆ, ಸರಿಸುಮಾರು ಒಂದು